بسم الله الرحمن الرحيم الحمد لله والصلاة والسلام على رسول الله وعلى آله وصحبه ومن والاه اللهم اجعل أعمالنا صالحا ولوجهك خالصا يا رب العالمين أحبتي في الله kabajamtoota hordoftoota sagantaa hiikaa qur'aanaa bakkuma jirtanitti nageenya rabbii isin irratti haa jiraatu isiniin jedha. Assalaamu alaykum wa rahmatullaahi wa barakaatu. Isinitti aansuudhaan darsiin keenna kaarraa ka hiikaa qur'aanaa suuraa baqaraa aayata 97 jalqaba. Aayata alhajju ashhurun macluumaatun jetturra. Mara kennaa warra bu'aa guddaa irraa buufatu rabbi nu haa taasisu. Dartiin keenya akkana jechuudhaan jalqaba. A'uudhu billaahi minash shaytaanir rajiim. Alhajju ashhurun macluumaat. Rabbiin keenya subhaanahu wataaalaa aayatoota dabarte keessatti wa'atimmu alhajja walcumrata, hajjii fi umraadhas guutaa rabbumaaf jecha dalagaatii ikhlaasaan isaaf qulqulleessa guutaa dalagaa jechuu dubbannaan ji'oonni hajjii keessa hidhatuun dandahamu ka hajjii keessa hidhatan hajjii guututti ajajamne san keessa hidhatan ji'a kam fa'a jechuudha nuu hime asitti. Wanta maal jedhu alhajju ashhurun macluumaat, hajjiin ji'oota beekamtoota jala ji'oota beekamtuu taate suni maali? Dhulqicdaadhaa, Dhulhijjaadhaa, Shawwaalii, Dhulqicdaadhaa, Dhulhijjaa, ji'a sadeen kan ashhurun macluumaat ka rabbiin jedheen kun ji'a isheeti ka ramadaana booda ka kiif isheeti ka itti aanu Dhulqicdaa ka jedhamu kana ji'a hajjiiti. Ji'a hajjii kana ulamaa inni wayi talakkaayan wa ashru Dhulhijjaayan Shawwaal wa Dhulqicdaa wa ashru Dhulhijja. Warri gariin akkanatti lakkaa'a. Numaa warri gariin haga guyyaa sagaliiti halkan 10 waliin jechuudhatti warri lakkaa'e illee hin jira. Haa ta'u ulamaa'ni ka irraa dubbatan sahihni jiini hajjii guutuma jedhan. Wanni itti addaan jiru maaliree? Warri jiini hajjiidha ashru Dhulhijjatti dhaabata jechuudhatti irraa haa ta'anis ka keessa hidhatuun ta'u ka hajjii keessa hidhatuun tahu Shawwaali, ka hajjii keessa hidhatuun tahu Dhulqicdaadha, ka hajjii keessa hidhatuun tahu Dhulhijjaa haga bultii sagaliiti. Guyyaan sagalii guyyaa arafa dhaabatani. Arafa dhaabatuun Laylatal Aashir halkan ciidaa san fajiriin baanaan nama jalaa taree arafa dhaabatuun. Hayni hajjii keessa hidhatuu danda'an haga kana jechuuf malee 10 hajjiin hin dhaabattu 11 illeen 12 illeen 13 illeen ayyaama hajjiiti jechuurree daliiluma sariihatu itti jira ayyaamu tashriika kana achi hafe. Akkuma san hedduun ulamaa waan booda'aan san kana xawaafa ifaadaa guyyaa sanirraa booda'aan fatuun hin taha ka jedhan kana sa'ii jidduu Safaatii fi Marwaa fiigan booda'aan fatuun hin taha xawaafa ifaadaa booda'aan fatuun hin taha ka jedhan kana ji'a hajjii kana keessatti dhumuu qabaa jedhan. Maaliifi? Rabbiin ji'oota hajjii ji'a sadiin kanaan maqaa dhahe haga akira ji'a kanaa bira taruun hin barbaachisu yoo uziriidhaan tahe malee jedhanii. Ji'oota hajjii jechuun ji'oota kana sadeeni, ji'oota sadeenu kaamiluma akkuma san ashru Dhulhijjaa jechuudhaan warri keessa ashiritti gabaabse illeen ka keessa hidhatuun tahu jechuudha malee ji'a hajjii tahu keessaa waan baasuun qabu ka keessa hidhatuun tahu dhugaadha. osoo guyyaan ciidaa sun fajriin guyyaa ciidaa sun baanaan arafa dhaabatuu fi hajjii hidhatuulleen dhumee jira jecha. الحج أشهر جدون كوني مالي ويتجد أن وقت الحج أشهر معلومات يرون هجيدا أشهر معلومات جئوت بكم توتات سدين سن تكا الحج ذو أشهر معلومات حجين صاحب جئوت بكم توتات سن يجا عين هجين هجين أفعال أفعال كانان أشهر جدون akkanat intahu jechuudhaaf akkaataa afaan arabaa itti haasayamutti duuba maal jedha rabbiin sanitti aansee faman farada fiihinna alhajja falaa rafasa walaa fusuuqa walaa jidaala fi lhajji. Faman farada jechuun namni uf qabsiisee uf irratti dirqama godhe, lubbuu ufii irratti namni dirqama godhe fiihinna ji'oottan beekamtuu san keessatti namni uf irratti dirqama godhee hajjitti seene faman farada fiihinna alhajja isii keessatti dirqama uf irratti godhee lubbuu ufii irratti dirqama godhee namni hajjitti seene falaa rafasa jechuun dubartiidhatti dhiyaatuun hin tahu dubartiitti hin dhiyaatina jecha. Rafasni aljimaacu wa muqaddimaatu dubartii waliin rafuu fi waan dubartii waliin rafutti nama kaasullee waan afaaniin haasayan tahina, waan qaamaan dalagan tahina, harkaan qaqqabuu tahina, kaan tahina, waan dubartitti dhiyaatutti nama geessullee afaaniinis hin dubbatinaa, harkaanis hin dalaginaa jechuun alaa rafasa jechuun dubartitti dhiyaatuun hin tahu jechuun. Faman farada fiihinna ji'oota san keessatti jechuun kuni ji'oota kanaan duratti namni yoo hajjii hidhateen tahu jechuudha irratti qajeelchaa. Ulamaani gariin osoo durallee hidhatee imata haa warra jedhantu jira. Garuu rabbiin ka irraa dubbate faman farada fiihinna ji'oota san keessatti ka hidhate. Namni shawwaaliin dura ramadaana keessa yoo hajjii hidhate hajjiin isaan hidhamtu jechuudha akka daliila kanaatitti. Kanaaf jecha warri gariin kasan duratti hidhamuu yoo hidhate illee imata haa jedhan daliila ragaan ittiin jiru ragaan ji'ootuma san keessa hidhatuudha jecha. Asitti waa sadiirraa dhoowwe rabbiin namticha hajjii hidhate ji'oota kana keessa. Awwalan falaa rafasa dubartiidhatti dhiyaatanii isii waliin rafuu fi muqaddimaata sanii afaaniin dubbatuu tahina harkaan dalaguu tahinaan jiru jedhe. Walaa fusuuqa ammas kararraa bahuunis hin jiru, macsiyaa dalaguudhaan xaacaa rabbii keessaa bahuunis hin tahu. Maaliifi? Licidami zamaani walmakaan, zamanni ati keessa jirtu kun illeen ka ji'oota hajjii kun zamana kabajaati. Bakki ati itti hajjii dalaguudhaaf dhufte kun illeen bakka kabajaati. Bakka keessatti waa balleessanii miti yaa obboleessa kiyya yaa obboleettii tiyya uf eeggadhu jechuu dubbiin. Walaa jidaala moromtoolleen hin jiru namtichi hajjii hidhate filhajji hajjii kana keessatti jechuu. Falaa rafasa jechuun kun khabarri isaa khabarri laa kana falaa rafasa mawjuudun walaa fusuuqa mawjuudun walaa jidaala mawjuudun filhajji jechuu maanaan isaa khabarri isaa itti qaddarama jechuu. Duuba fusuuqni macsiyaa dalaguudha, jidaalli wal moromuudha. Jarri kun wayta hajjiitii fi wayta hajjiin tahin illee silaa dhoogama. Haa tahu wayta hajjii keessatti bakka jabduu jirtanii waan jabdutti jirtanii waan akkasiin dalagina jechuu malee wayta kaan hin baqqaa jechuu miti jedha. Irraa dhoowwamiinsi maraatu waytuma mara waan warra ufii hin ta'in warra ufii wayta kaan ni baqqaa. Walaakin asitti rabbiin aadaaba si barsiisuudhaaf amrii rabbii kana itti bultamu ittiin bultu jechuu kana si qoratuudhaaf warruma kee kana illeemee bultii haganaa kana ittiin dhiyaatini jedhee irraa si dhoowwa yookaa hin kufta kana keessatti tarkaanfattee warra kee kanatti ida'amtee yookaa hin najjaata akka rabbiin siin jedhe kanatti irraa fagaattee najjata warra najjafu rabbiin haa taasisu. Yoo jidaalli kun jidaala ilmiidhaa tahe, namni tokko dhufee achi keessatti waan hajjiidhaan akkaataa hajjiitiin wal hin fakkaanne tokko dubbatee yoo sanii wal moromte, kun imataha jedhan wajaadilhum billatii hiya ahsan, yaanii namticha waan tokko sitti morome, waan shari'atti dhara'u tokko, waan daliila qabduun asillee itti moromu waan qabduuf, yoo wanni kun jidaala ilmii waan dalagaa hajjiif atti rarra'u yoo tahe, kana jidaalli imataha ka irraa dhoowwame kun kama kanaa wal lama dhoksiisu karaa kana deemna lakki kana wayya lakki sanii miti kana jechuma waan akkanaa kana irratti waliin dhabinaa jechuudha jedhan. Kanatti haasee duuba rabbiin maal jedha, wamaa tafcaluu min khayrin yaclamhu llah, waan isin dalaydan haa xiqqaattu haa guddattu min khayrin toltuu irraa hagumataate haa taatu yaclamhu llahu, isiisan rabbiin hin beekaa akka niyyaa keessaniititti haga ikhlaasni keessan gahuun rabbi danaana isinii deebi'aa jecha. Watazawwaduu, galaa godhadha yaa ummata hajjii hidhate kana, isiniin kun galaa godhadha. Galaa kam? Ka waan karaa kanatti nyaattanii ka amma itti hajamtan, waan dhuuydan, waan uffattan, waan yaabbattan, waan fiisii kaayattanii hajaadhaan fidhattan, ta duniyaa tanallee galaa godhadha, ta aakhiraallee galaa godhadhaagaa. Waan kana dhiisa, waan kana dalagaa ka isinii hin jenne kuni, kuni galaa aakhiraati, galaa qalbiidhaati, ka ruuxiidhaati. Ka waan nyaattaniifi waan dhuuydaniif waan yaabbattan kanallee galaa godhadha akkanumaan hin bahinaa ka isinii hin jenne kun ree hajjiin nama danda irratti wajjabdii. Kunilleen galaa ammaa duniyaa tana irratti itti hajamtanii, galaa lachuu isin barbaachisaa ka duniyaa tana keessatti itti hajamtaniifi guddichi aakhiraallee jechuu. Kamtu irra caala jechuun uhimuu keessatti maal jedhe ammoo, fa inna khayra zaadi attaqwaa, irra caalaa waan isin galaa godhattanii ka duniyaa kanallee godhadhaa ima isiniin jenna, ka osoo dhabdaniillee namni isin gargaaru kanallee godhadhaa ima isiniin jenna, haa tahu irra caalaan galaa, ka galaa godhatuun barbaachisu attaqwaa sodaa rabbiitii, waan inni dalagaa jedhe dalaganii, waan inni irraa dhoowwamaa jedhe irraa dhoowwamuudhaan, ka galaa godhatuun barbaachisu galaan guddaan galaa aakhiraatii jedha. Wattaquuni, ana sodaadhaaka. Intaziluu awaamiri, waan ani isin dalagaa isiniin jedhe dalaga, waan ani irraa fagaadhaa isiniin jedhe irraa fagaadhaa, tiina sodaadha. Jidduu teessanii fi jidduu ibidda ani warra nadiida itti gubuudhaaf kurfeessee sanitti girdoo godhadha. Yaa ulil albaab, yaa warra aqlii waa fahamtu qabu jechuu, yaa warra aqlii qulqulluu jechuu, ka aqliin teessan dhibee hin godhatin, dhibee munaafiqummaa kan godhatin, dhibee shakkiidhaa kan godhatin, kanatti amanee na dhuga oomse, galaa godhadhaa, galaa aakhiraa santu irra caalaa, ka sodaa rabbii san, ka sodaa rabbii san galaa godhadhaa, anuma sodaadhaa, wanni jabaan galaa godhatan sodaa kiyyaa jecha aakhiraa santu jajjaba. Shixaanni na sodaadhaa taqwaa keessatti marumarraa barbaadame keessaa ka bu'aa irraa buufatu kamiree warra aqlii qabu kana jecha. Duuba galaan kanatti irra caala jennaan, silaa homa aakhiraa kana malee karaa kanatti homa takkallee dalagatuun hin tahu jedhee akka namni waa bitatuufi waa gurguratuulleen sodaanne. Laysa alaykum junaahun, homaa rakkoon takkallee isinirra hin jiru, an tabtaguu fadlan min rabbikum, haftuudhan rabbii keessanirraa taate barbaaddatu keessatti. Fadlii jechuun kennaa geettee irraa haftuun jiran. Fadlii rabbii barbaaddatu keessatti waa bitattanii, waa karaa kanatti gurgurtanii, waa jijjiirattanii, waa bu'aa jala laallattanii, akkasitti bu'aa buufatu san keessatti homaa rakkoon isinirra hin jiru sanillee daldaaladhaa jecha ibaadarraa isitti hin shaagalaminaa malee. Ibaadarraa isiniin kutin malee, bakka silaa oolan bakka bulan isiniin hanqisin malee, sanillee dalagadhaa, sanillee karaa kanatti illee homaa rakkoon qabu. Fa'idaa afattum min carafaatin, bakka arafa jedhamu san ka guyyaa sagalii dhaabatan san irraa yoo dhangalaatan fadkurullaha rabbii keessan yaadadha akka rabbii keessan zakkara inda almashcari alharaami bakka mashcari alharaam jedhamu sanit irratti rabbii keessan kadhadhaacha. Mashcari alharaam jechuun maqaa gaara muzdalifa keessa jiruuti. Maqaa gaara muzdalifa keessa jiruuti. Wanni mashcari isaan jedhaniif yaani shi'aara irraa fuudhame eyil alaama mallattoo diin rabbi ittiin kabajamu jechuu sila. Mashcari alharaam jechuun kuni wanni akka mashcari alharaam ka muzdalifaa kanaan jedheef mashcari alhalaaltu jira jechaadhaafi jedhan ulamaani. Maali muzdalifa mashcari alharaam mallattoo diin rabbi beekan ka isa keessatti waa takka illee muka isaallee cabsuun keessatti waa aloluulleen hin taane. Mashcari alhalaal ka jedhaniin ammoo arafaadha. Arafaan muka isaa yoo cabsitellee achitti yoo waa aloltellee hajjiidhaaf malee inni gara silaa alaatitti ala huduuda haramaa irraa ala jechuudha. Ka alaa sun halaal achitti ati waan biraa dalaguun garuu waysa hajjii hidhatte alolli dhoggaadha karaa hajjiitiin sir irraa dhoggamte malee. Suni mashcari alhalaal jedhama. Kun mashcari alharaam jedhama. Yaani mallattoo diin rabbiin beekan takabajaa jecha isi keessatti waa tuquun hin taane. Wadkuruuhu rabbii san yaadadha kamaa hadaakum jechuun akkuma inni isin qajeelche. Osoo inni isin hin qajeelchini bakka sana dhuftanii hin dhaabattan. Osoo tawfiiqa rabbi isin hin godhini as dhuftanii dhaabatuu hin dandeettan. Osoo rabbiin irra isin dhaabeen jedhini bakkattoo oolantan akka halkan bulantan addaan beeysanii silaan dalaydan garuu tawfiiqa isaatiin rabbiin itti isin qajeelche jechuudha. Kanaafu wadkurullaha lihidaayatihi lakum isin qajeelchuu isaa saniif jecha galatuma saniif rabbii keessan san yaadadha ilaa macaalimi diinihi wa manaasiki xajji beytihi mallattoodhan diin isaatiin beeytan kana akkuma san dalaga hajjiidha kanatti waan isin qajeelcheef jecha rabbii san yaadadha dagatinaa jecha. Wa in kuntum ay wa innakum kuntum min qablihi la min addaalliin isiniin kun taatanii jirtan mukhaffafa min asaqiilaa jedhan iniin tun laamwaan la min addaalliina jechuu keessa jirtuuf. Wa innakum kuntum jechuu isiniin kun taatanii jirtan min qablihi rabbi isin qajeelchuu saniin duratti tawfiiqa rabbi isinii kennee hidaayaa isinii kennee isin qajeelchuu isaa saniin duratti taatanii jirtan la min addaalliin wallaahi warra jallatirraa taatanii jirtanii kama silaa akkasitti warra jallatirraa taatanii jirtan fedhii isaatiin rabbiin isin waffaqee ka isin uf dagattanii jirtan shari'aa isaa irraa ka isin dabdanii jirtan itti isin qajeelchee hajjii tana bakka tana isin dhaabe galatuma saniif rabbii keessan shakkaraa rabbii keessan zakkaraa heddummeessa zikrii isaa jecha. Summa afiidhu min haythu afaada annaas eeganaa dhangala'aa ka bakka namni irraa dhangala'u irraa dhangala'a eessa bakka namni irraa dhangala'u arafaa jedhan asitti xiqqo rakkoon akkamitti summa afiidhu summaadhaan dhufee summaan kun tartiibni kun asirraa itti fufa jechuudha. Eeganaa dhangala'aa akkamitti jedha kunoo nuti reefu faidaa afattum min arafaatin fadkurullaha inda almashcari alharaam yoo arafarraa dhangalaatan guyyaa arafa ooltanii guyyaa sagalii halkan kudhanii kana yoo dhangalaatanii muzdalifaan dhuftan mashcari alharaamitti rabbii keessan zakkaraa jedhe eega sanii summa afiiduu kan akkamitti uf duuba arafatti deebisaa wayta jedhan xiqqo rakkoo godhate jedhan akkamitti tartiibni kun akkamitti namaa deemaa wayta jedhan ulamaani akka lamatti irraa jawaabanii akki tokko irra jajjaba akki irra jajjabaa ka ulamaani jawaaban sun dubbiin kun bakka kanatti numatti hukmi makana nutti himuu malee tartiiba amma wayta arafarraa dhangalaatanii muzdalifa dhuftan rabbi keessan zakkaraa eegasanii wayta dhangalaatan jechuun kuni muzdalifaa san booda jechuu miti kuni dubbiin lachuu numatti himuudha. Tartiibni inni kaayameef tartiiba haasawaati malee hukmiin dalagaadha akkanatti walitti aanee tartiiba kanatti deema jechuufii miti. Walaakin waan qureeshiin tuni fa'a nuti warra haramaati huduuda haramaa keessaan baanu jedhanii muzdalifama kana dhaabatanii dachaan jana arafan dhaqanii kana rabbiin summa afiidhu eeganaa isiniin kunillee dhangala'a bakkuma namni irraa dhangala'u نبي الله إبراهيم في أتباعني نبي الله إبراهيم بكم الرادن قال أو سند الرادن قال ما ليش نقول تاني أسكيس الأبد تنيف كثير من أشياء كادن قال أجد شو كان ربين ورأتشن أين كان بانجده كان أفجتشا ترتيبني آيان نسلا ثنات وك ترتيبا دلق آتتي ثنات دورا تا آياتا سغلتمي دبا سغلتمي سديتي سن دورا جنان آيان نتو takka ammo inni lammata kun kana heddu ulamaan irratti hin deemne ka lammata kana amma jedhu kana summa afiidu min haitsu afaada annaasuun kuni tartiibni bakkumarra jira arafa oolle muzdalifa bullee bakka masharalaa raamitti du'aayii godhanne summa afiidu eegana muzdalifaa kanarra dhangala'a gara minaa jechuudha akkanatti illee fassaranii jiranii walakin hedduun ulamaa tartiiba aayataatti wal dura tare malee summa afiiduun kuni ayata isa dura isi dura dubbatamte sana dura jedhan isatu irra jajjaba jedhan warra akka ulamaa tafsiira biratti duuba wanni summa afiidu min haitsu afaada annaasuun kuni jedhameef akkuma reefuu jenne ummanni qureeshi nuti warri haramaa warri dargaa kun dargaan kuni alambaanuu jedhaniit muzdalifama kana keessa oolan guyyaa arafa rabbiin kana lakki namu addaan hin jiru ibaada ka goota nanaafi isin marti nu arafuma dhaabadha achirraa dhangala'a jedhe jechu wastagfirullaha araarama rabbii keessanirra barbaada warri dogoggortanii waan kana keessatti duraan bakka feetan dhaabataa turtanis inna allaha ghafuru rahiim rabbiin akkaan araaramu akkaan rahmata ka namaa godhu araarama isarra barbaada isiniif araarama rahmata isinii godha jecha faidaa qadaytum manaasikakum dalagaa hajjiidhaa tana yoo geessitan dalagaa teessan dalagaa hajjii tana yoo geessitan fadkurullah ammallee rabbii keessan zakkara kadhikrikum aaba'akum akkuma dur abboota keessan yaadattanii walitti dhaadattan san qaayidaa yeroo hajjii kana namni wallaalaan hagumu fi beeku dalagaami hajjii kana godhanii wayita achirraa hajjiirraa bahanii jedhan walitti dacha'aniit abboota kanaa walitti dhaadatanii nuti abboota akkanaati abboonni keenya jahina akkanaati jedhanii walitti dhaadatanii abboota ofii kana yaadatan jedhan warra duraan dabre kana rabbiin afaanuma isaan beekaniin isaanitti haasaya kana akkaataa itti dubbiin sun isinitti jabduu hin beeytanii mii jedhaan rabbiirree keessa beeka abboota keessan wayita hajjiirraa baatan akka itti dubbattan hin beeytanii mii fadkurullah amma san abboota keessanii san lafa kaaya ka abboota keessanii kun haa hafu rabbii haqaan gabbaramaa ta'e san zakkara ammaan tana islaamummatti seentanii isinarra muslimtoota jaahiliyyummaan duraanii sun isinirraa badde amma san faanan dhahinaa rabbii keessan zakkara akkuma abboota keessan dubbattan sanitti akkuma dubbiisan isinitti jabduu sanitti ta rabbii tana jabeessa amma san dhiisata abboota keessanii san ow ashadda dhikran jechuun ow kunu ashadda dhikran lillaah takkaa ammoo yaadatiinsa rabbii keessan yaadattan kana keessatti wamadur homadur abbootii keessan yaadattan san caala rabbii keessan yaadadha jecha ta abbootii teessanuu hagasinitti jabduudha sanii ol ta sanirra jabduudha yaadatiinsa sanirra jabduudha rabbii keessan yaadadha rabbii keessan zakkara jecha duuba asitti namni akka lamatti qoodamu nuu hima ammallee rabbi yaadatu kana keessatti akka lama jira namni akkamitti فمن الناس من يقول ربنا آتنا في الدنيا نما كان الراغرين إساء نما جلو جير يا ربي كينا نوكن نقود كينا نوكن الدنيا متنا تنوكن جريهما الدنيا قفا كرات وما له في الآخرة من خلاق فما تقل له إساء فنتاني آخرتي من خلاق أي من نصيب أي نصيب قود ما تقن قفو جتشا هم أن تكتين تآخرتي إساء والقايم تآخرتي إساء كنم تنجرتو هم أسي تم الدنيا hayyama argatu ilmaanummaan bira guutu dureessa taheetuma duniyaa tana keessa asii achi gara galee isima tana kaddamu haganuma wan inni kadhatu akiraa san hin beeku sanirraa dagatee warra duniya matana qofa kadhatu jira ya rabbiin nama kana hin beekaree keessa isaa beeka wa minhum ammallee namuma kanarraa man yaquulu warra jedhu jira rabbanaa aatinaa fi duniyaa hasana yaa rabbii keenna duniyaa tana keessatti illee toltuu nuu kenni ilmaan illee gaarii nuu kenni ilmaan gaarii duniyaa illee rizqii halaalaa yaa rabbi nuu kenni fayyaa teenna illee yaa rabbi nuu kenni jedhee warra duniyaa tana keessatti illee toltuu godhatu jira. Wafil aakhirati hasanatan, yaa rabbii kenna aakhiratti illee jannata keenuu kenni, ibidda kee jalaan waqinaa azaabannaar, ibidda kee san jalaa yaa rabbii azaaba ibiddaa san jalaa najaa nu baasi, jannata nuu kenni jedhee warra kadhatu jira jedha. Laala haga namni kun addaan jiru. Hareefu sun homa asirraa tana malee taboruu nu qubaan qabu. Kuni ammoo ta duniyaallee daganne, ta duniyaallee kadhateet, rahmani rabbii bal'aadhaa ka aakhiraa sanillee kadhateet, jannata isaa ka jannata san keessa maalaa aynu ra'at walaa udunun sami'at walaa khaxara alaa qalbi bashar, wanni gurri namaan dhagahin, ta ijji namaan argin, ta qalbii namaa keessa yaa'in keessa jirtu sanillee kadhataniit, ibidda azaabaa ka rabbii laalaa isaa akkasitti dubbate sanillee yaa rabbi isa jalaa najaa nu baasi jedhaan nama najaa bahe jechuun, nama milkaa'e jechuun, nama jannata seenee ibidda san jalaa najaa bahe jedhaniit akkasitti ta duniyaallee ta aakhiraallee hundaa walitti qabanii kadhatan. Ulaa'ika lahum nasiibun mimmaa kasabuu jedha duuba rabbi. Warra akkasitti mara isaituu walitti qabanii kadhatan san lahum nasiibun isaaniif qooda jira jedha mimmaa kasabuu waan isaan carraaqqatan sanirraa dalagaa gaggaarii irraa waan isaan dalagatan sanirraa duniyatti illee qooda qabanii aakhiratti illee guddoo isaaniif ol keenne. Wallaahu sariicul hisaab. Rabbiin katooyatiinsi isaa ariifataadhaati. Guyyaa qiyaamaallee rabbiin hisaaba isaa san tooyateetuma nama maraafuu jazaa inni dalagate kennaaf jecha. Waan inni dalagate duniyaa sanarratti waan inni dalage danaana waan inni dalagee san akkuma inni dalagetti inni islaasaan nuuf jecha dalage kudhaniin galata galchineefi dhibba torbaan geenneefi san bira dabarsinee ilaa adcaafin kasiira dachaa rabbii tokkocha malee namni biraan beeyneen geenneefi akkasitti isaa kenninaa jedha. Warra ta duniyaa tana malee ta waan biraan beeyni hoo warra asumarratti toltuu teenna qooda keenna asumarratti duniyatti nuu kenne jedhu san sanillee abbaa feenee haga feenee nama keessaa feeneef kennineetuma gaafa aakhiratti achi taree homa takka qooda wayiitu hin qabu qoodni wayiitu isaaf hin hafne jedha. Yaa rabbi warra akkasiin hin taasisinii. Warra rabbanaa aatinaa fi duniyaa hasana وفي الآخرة حسنة وقنا عذاب النار جل سن الله يا رب نتاسسي ور الدنيا في آخرة اللي خفور يا رب نتاسسي درسين كأنك على رأس مرة الآبثة وصلى الله على سيدنا محمد وعلى آله وصحبه أجمعين.